ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ಅನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಅಗಸೆ ಮಹತ್ವ ಮತ್ತು ಬೇಸಾಯ ಕ್ರಮ ಕುರಿತು ಡಾಕ್ಟರ್ ಆನಂದ್ ಎನ್ ಅವರೊಂದಿಗೆ ಸಂದರ್ಶನ. ನಂತರ ಸಿಂಧನೂರಿನ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿ ಉಮಾಕಾಂತ್ ಶರ್ಮಾ ಅವರೊಂದಿಗೆ ಸಂದರ್ಶನ ಹಾಗೂ ಪೇಟೆ ಧಾರಣೆ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಂತರ ಕೃಷಿರಂಗದಲ್ಲಿ ರಾಯಚೂರು ತಾಲೂಕಿನ ಉಪ್ರಾಳ ಗ್ರಾಮದ ರಮಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಆಲಿಸುವಿರಿ. ಮೊದಲಿಗೆ ಒಂದು ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಅಗಸೆ ಮಹತ್ವ ಮತ್ತು ಬೇಸಾಯ ಕ್ರಮ ಕುರಿತು ಡಾಕ್ಟರ್ ಆನಂದ್ ಎನ್ ಅವರೊಂದಿಗೆ ಸಂದರ್ಶನವನ್ನು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಅಗಸೆ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳು ಮತ್ತು ಅಗಸೆ ಬೆಳೆ ಒಂದು ಪ್ರಾಮುಖ್ಯತೆ ಏನಿದೆ, ಯಾಕೆ ಅಗಸೆ ಬೆಳೆ ಇತ್ತೀಚೆಗೆ ಅಷ್ಟು ಒತ್ತಾಸೆಯನ್ನು ಸರ್ಕಾರ ಕೊಡ್ತಾ ಇದೆ, ವಿಶ್ವವಿದ್ಯಾಲಯಗಳು ರೈತರಿಗೆ ಬೆಳೀಲಿಕ್ಕೆ ಹೇಳ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ, ಮತ್ತು ಇಳುವರಿಯನ್ನು ಪಡಿಬೇಕಾಗಿತ್ತು, ಒಳ್ಳೆಯ ಇಳುವರಿಯನ್ನು ಪಡಿಬೇಕಾಗಿತ್ತು ಅಂದರೆ ಯಾವ ರೀತಿ ಬೇಸಾಯ ಕ್ರಮಗಳನ್ನು ಮಾಡಬೇಕಾಗತ್ತೆ ರೈತರು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಆನಂದ್ ಎನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಆನಂದ್ ಅವರೇ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಹೇಳಿ ಆನಂದ್ ಅವರೇ, ಮೊದಲನೇದಾಗಿ ಅಗಸೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ. ಸೊ ಈಗ ಮಹಾತ್ಮ ಗಾಂಧಿಯವರು ಎಲ್ಲರಿಗೂ ಗೊತ್ತಿದ್ದಾರೆ. ಸೊ ಮಹಾತ್ಮ ಗಾಂಧಿಯವರು ಒಂದು ಪುಸ್ತಕದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಸೊ ಏನಪ್ಪ ಅಂತಂದ್ರೆ, ಎಲ್ಲಿ ಅಗಸೆಯನ್ನ ದಿನನಿತ್ಯದ ಆಹಾರ ಪದಾರ್ಥದಲ್ಲಿ ಸೇವಿಸುವರು ಆ ಸಮಾಜದ ಆರೋಗ್ಯ ಸಮೃದ್ಧಿಯಿಂದ ಇರುತ್ತದೆ ಅಂತ. ಅಂದ್ರೆ ನಾವು ದಿನಾಲೂ ಏನನ್ನ ನಾವು ಒಂದು ಚಮಚದಷ್ಟು ಅಗಸೆ ಏನನ್ನ ನಾವು ಉಪಯೋಗಿಸೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯದಲ್ಲಿ ಸಮೃದ್ಧಿಯನ್ನು ಕಾಣ್ಬೋದು ಅಂತ ಅವರು ಒಂದು ಪುಸ್ತಕದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಸೊ ಅದೇ ರೀತಿ ಅಗಸೆನ ನಾವು ಏತಕ್ಕೋಸ್ಕರಪ್ಪ ಬೆಳಿತೀವಿ ಅಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ಮುಖ್ಯವಾಗಿ ಎರಡು ಪದಾರ್ಥಗಳಿಗೋಸ್ಕರ ಬೆಳೀತಾ ಇದ್ದಾರೆ. ಒಂದು ಯಾವುದು ಅಂತಂದ್ರೆ, ಅಗಸೆಯಲ್ಲಿ ಬೀಜದಿಂದ ಎಣ್ಣೆ ಅಂಶ ತಯಾರಿಸ್ತಾರೆ, ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ತಯಾರಿಸ್ತಾರೆ. ಅದ ನಂತರ ಈ ಏನ್ ಗಿಡದಿಂದ ನಾರಿನ ಅಂಶವನ್ನು ಸಮೇತ ನಾವು ಅದನ್ನ ತೆಗೆಯುತ್ತೇವೆ. ಸೊ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಎಣ್ಣೆಗೋಸ್ಕರ ಇದನ್ನ ಬೆಳೀತಾ ಇದ್ದಾರೆ. ಅದಲ್ಲದೆ ಅಗಸೆಯಲ್ಲಿ ಬೀಜದಲ್ಲಿ 35-40% ಎಣ್ಣೆ ಅಂಶ ಇದೆ. ಸೊ ಈ ಎಣ್ಣೆ ಅಂಶದಲ್ಲಿ ಮುಖ್ಯವಾಗಿ ಒಂದು ಲಿನೋಲೆನಿಕ್ ಕೊಬ್ಬಿನ ಅಂಶ ಅಂತ, ಅದು 100-65% ಅಂಶ ಇರೋದ್ರಿಂದ ಅದೇನಾಗುತ್ತೆ, ಅದರಲ್ಲಿ ಒಂದು ಮುಖ್ಯವಾದ ಗುಣ ಏನಂತಂದ್ರೆ ಅದು ಬೇಗ ಒಣಗುತ್ತೆ, ಗುಣ ಹೊಂದಿದೆ ಈಗ ಎಣ್ಣೆ ಅಂಶದಲ್ಲಿ, ಬೇಗ ಒಣಗುತ್ತೆ ಕೆಳಗೆ ಬಿದ್ರೆ ಬೇಗ. ಸೊ ಅದಕ್ಕೋಸ್ಕರ ನಾವು ಈಗ ಏನು ಬಣ್ಣ ತಯಾರು ಮಾಡೋದ್ರಲ್ಲಿ, ಅದೇ ರೀತಿ ವಾರ್ನಿಶ್ ಅಲ್ಲಿ, ಆಮೇಲೆ ಸಾಬೂನ್ ತಯಾರಿಸಲ್ಲಿ, ಆಮೇಲೆ ಈಗೇನು ಚರ್ಮದ ಉತ್ಪನ್ನಗಳಾಗಿರ್ಬೋದು, ಆಮೇಲೆ ಕೈಗಾರಿಕೆಯಲ್ಲಿ, ಆಮೇಲೆ ನೀವು ನೋಡಿರ್ಬೋದು ಯಾವುದೇ ಒಂದು ನಾವು ಔಷಧಿ ತಗೊಂಡ್ರೆ ಅದ್ರ ಹಿಂದೆ ಫ್ಲಾಕ್ಸ್ ಆಯಲ್ ಅಂತ ಇರುತ್ತೆ ಇಂಗ್ಲಿಷ್ ಅಲ್ಲಿ. ಫ್ಲಾಕ್ಸ್ ಆಯಲ್ ಅಂದ್ರೆ ಅದು ಅಗಸೆ ಎಣ್ಣೆಯಿಂದ ಅದನ್ನ ಅದ್ರೇನು ಒಂದ್ ಸ್ವಲ್ಪ ಅಂಶನ ಉಪಯೋಗಿಸಿರುತ್ತೆ ಎಲ್ಲಾ ಔಷಧಿಗಳಲ್ಲಿ ನೋಡ್ರಿ. ಸೊ ಅದರಲ್ಲಿ ಫ್ಲಾಕ್ಸ್ ಆಯಲ್ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದೆಲ್ಲ ಕೈಗಾರಿಕಾ ಉತ್ಪನ್ನಗಳಲ್ಲಿ ನಾವು ಅಗಸೆ ಎಣ್ಣೆನ ಬಳಸ್ತಾ ಇದ್ದಾರೆ. ಇಷ್ಟೆಲ್ಲಾ ಪ್ರಾಮುಖ್ಯತೆಯನ್ನ ಹೊಂದಿದಂತ ಅಗಸೆ ಬೆಳೆ ಇತ್ತೀಚೆಗೆ ಸಾಕಷ್ಟು ರೈತರು ಬೆಳೆದನ್ನ ಕಡಿಮೆ ಮಾಡಿದ್ರು. ಏನು ಕಾರಣ ಕೊಡಿದ್ರು, ಯಾಕೆ ಕಡಿಮೆ ಮಾಡಿದ್ರು? ಮುಖ್ಯವಾಗಿ ಏನು ಅಂತಂದ್ರೆ ಇದ್ರದ್ದು ಬೆಂಬಲ ಬೆಲೆ ಅಂದ್ರೆ ಅವ್ರು ಏನನ್ನ ಮಾರ್ಕೆಟಿಗೆ ತಗೊಂಡೋದ್ರೆ, ಸೊ ನಾವ್ ಏನಂತೀವಿ ಒಂದು 50 ರೂಪಾಯಿ ಅಥವಾ 100 ರೂಪಾಯಿ ಒಂದು ಕೆಜಿಗೆ ಏನನ್ನ ಅವ್ರಿಗೆ ಸಿಕ್ಕರೆ ಖಂಡಿತ ಬೆಳೀತಾ ಇದ್ರೆ. ಆದ್ರೆ ಇದೇನಾಗಿದೆ, ಅವರು ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಮಿಶ್ರ ಬೆಳೆಯಾಗಿ ಅಂತಂದ್ರೆ ಈಗ ಕುಸುಬೆ ಜೊತೆಗೆ, ಅದಾದ ತಕ್ಷಣ ಗೋಧಿ ಜೊತೆಗೆ, ಜೋಳದ ಜೊತೆಗೆ ಬೆಳೀತಾ ಇದ್ದಾರೆ. ಆಮೇಲೆ ಅವ್ರಿಗೇನು ಬೆಂಬಲ ಬೆಲೆ ಸಿಕ್ಕರೆ ಖಂಡಿತವಾಗಿ ಅವರು ಬೆಳೀತಾ ಇದ್ದಾರೆ. ಆಮೇಲೆ ಇನ್ನೊಂದು ನಾನು ಮರ್ತೆ, ಪ್ರಾಮುಖ್ಯತೆ ಏನು ಅಂತಂದ್ರೆ, ಸೊ ಅಗಸೆ ಬೀಜದಲ್ಲಿ ಸೊ ಒಂದು ಲಿನೋರಿಕ್ ಕೊಬ್ಬಿನ ಆಮ್ಲ ಅಂತ ಇದೆಯಲ್ಲ, ಈ ಮೀನಲ್ಲಿ ಏನು ω3 ಫ್ಯಾಟಿ ಆಸಿಡ್ ಅಂತ ಅಂತಿರಲ್ಲ, ω3 ಅಂಶ, ಈ ಅದು ಎಲ್ಲಾ ಸಸ್ಯಗಳಲ್ಲಿ ಹೋಲಿಸಿದ್ರೆ ಇದು ಅಗಸೆ ಬೀಜದಲ್ಲಿ ಬಹಳಷ್ಟು ಇದೆ. ಸೊ ಇದರಿಂದ ಏನಾಗುತ್ತೆಪ್ಪ, ಏನಾದ್ರದ ಅಂಶ ಮುಖ್ಯವಾಗಿ ಅಂತಂದ್ರೆ, ನಾವು ಮೀನಲ್ಲಿ ಈಗೇನಂದ್ರೆ ಮಾಂಸಾಹಾರ ಅಂತಾರಲ್ಲ, ಇದು ಸಸ್ಯಾಹಾರದಲ್ಲಿ ಇದನ್ನ ಬಳಸೋದ್ರಿಂದ ನಮಗೆ ω3 ಕೊಬ್ಬಿನ ಅಂಶ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ, ಈಗ ನಮ್ಮ ರಕ್ತನ ಶುದ್ಧೀಕರಣೆ ಮಾಡುತ್ತಿದ್ದು. ಸೊ ಅದರಿಂದ ಏನಾಗುತ್ತೆ, ಈಗ ಉಪಯುಕ್ತ ಅಂತ ಈ ಕೊಲೆಸ್ಟ್ರಾಲ್ ಅಂತೀವಲ್ಲ, ಅದು HDL ಪ್ರಮಾಣನ ಹೆಚ್ಚಿಸುತ್ತೆ. ಆಮೇಲೆ ಅದೇ ರೀತಿ ಸೊ ಈಗೇನು ನಮಗೆ ಬೇಕಾಗಿರಲ್ಲ ಒಂದು ಯಾವುದೋ ಒಂದು ಕೆಟ್ಟ ಕೊಬ್ಬಿನ ಅಂಶ LDL ಅಂತ ನಾವು ಯಾವ್ದನ್ನ ನಾವು ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ, ಆ ಅಂಶವನ್ನ ಅದು ಕಡಿಮೆ ಮಾಡುತ್ತೆ. ಸೊ ಅಂದ್ರೆ ರಕ್ತವನ್ನ ಶುದ್ಧೀಕರಿಸುವ ಗುಣ ಈ ಅಗಸೆ ಬೀಜಕ್ಕೆ ಬಹಳ ಹೊಂದಿದೆ. ಅದಕ್ಕೋಸ್ಕರ ನಾವೇನ್ ಮಾಡೋದಂದ್ರೆ, ಈ ಹೃದಯ ಕಾಯಿಲೆಯಿಂದ ಬಳುತ್ತಿರೋರ್ಗೆ, ಆಮೇಲೆ ಸಕ್ಕರೆ ಕಾಯಿಲೆ ಅಂತೂ ಇತ್ತೀಚೆಗೆ ಬಹಳ ಆಗಿದೆಯಲ್ಲ, ಸೊ ಆ ಏನನ್ನ ಕಾಯಿಲೆಯಿಂದ ಬಳುತ್ತಿರೋರು ಈ ಅಗಸೆ ಬೀಜವನ್ನ ನಾವು ಬಳಸ್ಬೋದು. ಅಂದ್ರೆ ಕೊನೆಗೆ ಏನ್ ಹೇಳ್ಬೋದು ಅಂದ್ರೆ, ಅಗಸೆನ ಅಮೃತಕ್ಕೆ ಸಮಾನವಾಗಿ ನಾವು ಹೋಲಿಕೆ ಮಾಡಬಹುದಾಗಿದೆ. ಇಷ್ಟೆಲ್ಲಾ ಒಂದು ಮಹತ್ವನ ಪಡೆದಂತ ಅಗಸೆ ಬೆಳೆಯನ್ನ ಬೆಳಿಲಿಕ್ಕೆ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಮುಂದೆ ಬರಬೇಕಾಗಿದೆ. ಇನ್ನ ರೈತರು ಬೆಳೆಯುವುದಾದ್ರೆ, ಅಗಸೆಯನ್ನ ಬೆಳೆಯುವುದಾದ್ರೆ, ಇಲ್ಲಿ ಬಿತ್ತನೆಯ ಸಮಯ ಯಾವುದು ಮತ್ತು ಯಾವ ರೀತಿ ಇಲ್ಲಿ ಸಿದ್ಧತೆಗಳು ಮಾಡ್ಕೋಬೇಕಂತಿರ್ತಾವೆ? ಖಂಡಿತ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿ ಅಗಸೆಯನ್ನು ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಆಮೇಲೆ ಬಾಗಲಕೋಟೆ, ಬಿಜಾಪುರ, ಕೊಪ್ಪಳ, ಇದೆಲ್ಲಾ ಕಡೆನೂ ಬೆಳೀತಾ ಇದ್ರೆ, ಹೆಚ್ಚಾಗಿ ಕಪ್ಪು ಭೂಮಿಯಲ್ಲಿ ಅಂದ್ರೆ ಹಿಂಗಾರಿನಲ್ಲಿ ಬೆಳೆಯೋದ್ರಿಂದ ಏನ್ ತೇವಾಂಶ ಹಿಡಿದಿಟ್ಟುಕೊಂಡಿರ್ತಾರಲ್ಲ ಕಪ್ಪು ಭೂಮಿಯಲ್ಲಿ, ಅಲ್ಲಿ ಬೆಳೀತಾ ಇದ್ದಾರೆ. ಈಗ ಸೂಕ್ತವಾದ ಸಮಯ ಅಂತಂದ್ರೆ ಅಗಸೆಯನ್ನ ನಾವು ಅಕ್ಟೋಬರ್ ತಿಂಗಳಿನ 3 ಮತ್ತು 4ನೇ ವಾರದಲ್ಲಿ, ಸೊ ಅಗಸೆಯನ್ನು ಬಿತ್ತುವುದು ಸೂಕ್ತ ಅಕ್ಟೋಬರ್ ಇಂದ. ಸೊ ನಾವು ಮುಂಚಿತವಾಗಿ ಬಿತ್ತೋದ್ರಿಂದ ಏನಪ್ಪ ಅನುಕೂಲ ಅಂತಂತಂದ್ರೆ, ಬೂದಿ ರೋಗ ಮತ್ತೆ ಅಗಸೆಯಲ್ಲಿ ಒಂದು ಮೊಗ್ಗಿನ ನೊಣದ ಬಾಧೆನ ನಾವು ತಡೆಗಟ್ಟಬಹುದು. ಅದಕ್ಕೆ ನಾವು ಬೆಸ್ಟ್ ಏನು ಸಮಯ ಅಂತಂದ್ರೆ, ಅಕ್ಟೋಬರ್ ತಿಂಗಳಿನ 3ನೇ ಮತ್ತು 4ನೇ ವಾರದಲ್ಲಿ ಇದನ್ನ ಬಿತ್ಬಹುದು. ಎಲ್ಲಿ ತನಕ ಅಂತಂದ್ರೆ, ನವೆಂಬರ್ 15ರ ತನಕನು ನಮ್ಮ ಈಗ ರಾಯಚೂರು ಭಾಗದಲ್ಲಿ ನವೆಂಬರ್ 15ರ ತನಕ ನಾವು ಬಿತ್ತನೆ ಮಾಡಬಹುದು. ಇನ್ನ ಭೂಮಿ ಸಿದ್ಧತೆ ಬಗ್ಗೆ ಹೇಳ್ತಾರೆ, ಯಾವ ರೀತಿ ಭೂಮಿ ತಯಾರು ಮಾಡ್ಕೋಬೇಕು ರೈತರಿಗೆ? ಸೊ ಭೂಮಿಯನ್ನು ಎಲ್ಲಾ ಹಿಂಗಾರು ಬೆಳೆಗಳಲ್ಲಿ ನಮ್ಮ ರೈತರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದೇ ರೀತಿ ಇದರಲ್ಲೂ ಸಮೇತ ನಾವು ತಯಾರು ಮಾಡ್ಬೇಕು. ಏನಂತಂದ್ರೆ, 1-2 ಬಾರಿ ಉಳುಮೆ ಮಾಡಿಬಿಟ್ಟು ಆಮೇಲೆ ಎಡೆ ಕುಂಟೆ ಹೊಡೆದು ಭೂಮಿ ತಯಾರಿ ಮಾಡಬಹುದು. ಇನ್ನ ತಳಿಗಳು ಯಾವ್ಯಾವ ಒಳ್ಳೆ ತಳಿ ಬೇಕು ರೈತರಿಗೆ, ಇಳುವರಿ ಬರಬೇಕು ಜೊತೆಗೆ ಲಾಭದಾಯಕ ಆಗಿರ್ಬೇಕು, ಅಂತ ತಳಿಗಳ ಲಭ್ಯತೆ ಇದಾವ, ಯಾವ ತಳಿಗಳನ್ನು ಉಪಯೋಗ ಮಾಡಬೇಕು? ಖಂಡಿತ. ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಂದ NL 115 ಅಂದ್ರೆ ನಾಗ್ಪುರ್, ಅದರದ್ದು ಲಾಂಗ್ ಫಾರಂ ಏನಂದ್ರೆ ನಾಗ್ಪುರ್ ಲಿನ್ಸಿಡ್ 115 ಎಂಬ ತಳಿಯನ್ನ ಬಿಡುಗಡೆ ಮಾಡಿದರೆ, ಈ ತಳಿಯನ್ನ ನಾವು ಬೀದರಿಂದ ಹಿಡಿದು ಬಳ್ಳಾರಿ ತನಕ, ಆಮೇಲೆ ಬಾಗಲಕೋಟೆ, ಬಿಜಾಪುರದಲ್ಲೂ ಸಮೇತ ಇದನ್ನ ಬೆಳಿಬಹುದಾಗಿದೆ, ಶಿಫಾರಸ್ ಮಾಡಲಾಗಿದೆ. ಇದ್ರ ಮುಖ್ಯ ಗುಣ ವಿಶೇಷ ಏನು ಅಂತಂದ್ರೆ, ಇದು 110 ದಿನಕ್ಕೆ ಮಾಗುತ್ತೆ. ನಮಗೆ ಕಟಾವಾಗಿ ಬರುತ್ತೆ. ಆಮೇಲೆ ಬೂದ್ರೋಗ ಏನ್ ಬರುತ್ತಲ್ಲ, ಬೂದ್ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಇದು ಹೊಂದಿದೆ. ಆಮೇಲೆ ಕಾಳುಗಳು ದಪ್ಪವಾಗಿರುತ್ತೆ ಮತ್ತು ಎಣ್ಣೆ ಅಂಶ ಇರುತ್ತಲ್ಲ, ಎಣ್ಣೆ ಅಂಶ ಸಮೇತ ಇದರಲ್ಲಿ ಸೊ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನ ಯಾವಾಗ ಬಿತ್ತನೆ, ನಾವು ಏನು ನಮ್ಮ ಕೃಷಿ ವಿಶ್ವವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ರೆಕಮೆಂಡೇಶನ್ ಮಾಡಿರೋದು ಅಂದ್ರೆ ಅಕ್ಟೋಬರ್ 15 ನವೆಂಬರ್ 15 ತನಕ ನಾವು ಬಿತ್ತನೆ ಮಾಡಬಹುದು. ಇದಲ್ಲದೆ ಈ ವರ್ಷ 2020-21 ಸೊ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸೊ RMLS 11 ಅಂತ ಹೊಸ ತಳಿಯನ್ನು ಈಗ ರೈತರ ಹೊಲದಲ್ಲಿ ಟೆಸ್ಟ್ ಮಾಡಕ್ಕೆ ಬಿಡುಗಡೆ ಮಾಡಲಾಗಿದೆ. ಅದನ್ನು ಮುಂದಿನ ವರ್ಷಗಳಲ್ಲಿ ಅದನ್ನು ಸಮೇತ ನಾವು ಬಿಡುಗಡೆ ಮಾಡ್ತೀವಿ. ಇನ್ನು ಅಗಸೆ ಬೆಳೆಯ ಒಂದು ಬಿತ್ತನೆಗೆ ಬೇಕಾಗ್ತಕ್ಕಂತ ಸಾಮಗ್ರಿಗಳಂತಂದ್ರೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಏನೇನು ಬೇಕಾಗ್ತವೆ ರೈತರಿಗೆ, ಎಷ್ಟೆಷ್ಟು ಬೇಕು? ಹೌದು, ಸೊ ಬಿತ್ತನೆ ಬೀಜ ಅಂದ್ರೆ ಅದೇ ನಾನು ಹೇಳ್ದಂಗೆ ಒಂದು ಎಕರೆಗೆ ಹೇಳ್ತೀನಿ, ಒಂದು ಎಕರೆಗೆ ಬಿತ್ತನೆ ಬೀಜ 10 kg ಬೇಕಾಗುತ್ತೆ. ಇಡೀ ಬೆಳೆಯಾಗಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಸೊ ಒಂದು ಟನ್ ಅಷ್ಟು ಉಪಯೋಗಿಸ್ಬೋದು. ಈ ಸಾರಜನಕ 16 kg ಸಾರಜನಕ, ರಂಜಕ 8 kg, ಆಮೇಲೆ ಪೊಟ್ಯಾಶ್ 8 kg ಉಪಯೋಗಿಸ್ಬೋದು. ಅಂದ್ರೆ ಒಂದು ಎಕರೆಗೆ 18 kg DAP, 28 kg ಯೂರಿಯಾ ಮತ್ತೆ 13 kg ಪೊಟ್ಯಾಶ್ ಅನ್ನ ಉಪಯೋಗಿಸ್ಬೋದು. ಅಂದ್ರೆ ಅಷ್ಟು ಪೋಷಕಾಂಶ ಕೊಡ್ತಕ್ಕಂಥ ಗೊಬ್ಬರಗಳಂತೀರ ಅಥವಾ ನೇರ ಗೊಬ್ಬರಗಳಂತಿರ್ತಾವ? ಇವೆಲ್ಲ ನೇರ ಗೊಬ್ಬರಗಳನ್ನ ನಾವು ಉಪಯೋಗಿಸ್ಬೋದು. ಆಮೇಲೆ ಈ ಕೊಟ್ಟಿಗೆ ಗೊಬ್ಬರ ನಮ್ಮ ರೈತರಿಗೆ ಗೊತ್ತಿದೆ, ಸೊ ಬಿತ್ತುವುದಕ್ಕಿಂತ 2-3 ವಾರಗಳ ಮೊದಲೇ ನಾವು ಭೂಮಿಗೆ ಸೇರಿಸಿ ಬಿತ್ತನೆ ಮಾಡಬೇಕಾಗುತ್ತೆ. ಇನ್ನ ಸಾಲಿನ ಅಂತರ ಎಷ್ಟು ಕೊಡಬೇಕು, ಎಷ್ಟು ಸೈಜ್ ಕೂರಿಗೆಯಿಂದ ಬಿತ್ತುದು ಒಳ್ಳೇದಂತೀರಿ? ಸೊ ಈಗ ಸಾಲಿಂದ ಸಾಲಿಗೆ 1 ft ಅಂದ್ರೆ ಒಂದು 30 cm ಸಾಲಿಂದ ಸಾಲಿಗೆ. ಸೊ ನಾವ್ ಹೇಳ್ತೀವಿ ಗಿಡದಿಂದ ಗಿಡಕ್ಕೆ ಒಂದು 5 cm ಇರೋದು ಬಹಳ ಒಳ್ಳೇದು. ಯಾಕೆ ಅಂತಂದ್ರೆ ಈಗ ನಾವೇನ್ ಪೋಷಕಾಂಶ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಅವಕ್ಕೆಲ್ಲ ಒಂದ್ ಗಿಡಕ್ಕೆ ಇನ್ನೊಂದ್ ಗಿಡಕ್ಕೆ ಪೈಪೋಟಿ ಆಗೋದಿಲ್ಲ. ಸೊ ಆದ್ರಿಂದ ನಾವು ಸಾಲಿಂದ ಸಾಲಿಗೆ 30 cm ಅಥವಾ 1 ಅಡಿ ಮತ್ತೆ ಗಿಡದಿಂದ ಗಿಡಕ್ಕೆ 5 cm ಇಟ್ಟರೆ ಬಹಳ ಒಳ್ಳೇದು. ಸೊ ಆಳ ಎಷ್ಟು ಆಳ ಅಂತಂದ್ರೆ ನಾವು ಬಿತ್ತನೆ ಮಾಡೋದು ಅಗಸೆ ಬೀಜ ಬಹಳ ಸಣ್ಣಾಗಿರೋದ್ರಿಂದ 3-5 cm ಆಳ ಬಿತ್ತನೆ ಮಾಡಿಬಿಟ್ರೆ ನಾವು ಮೊಳಕೆಯಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ನಾವು ಆಳವಾಗಿ ಬಿತ್ತರೆ ಸೊ ಅದರ ಮೊಳಕೆ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ, ಅಂದ್ರೆ ಮತ್ತೆ ಎಮರ್ಜೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನ ಬೀಜ ನೀವ್ ಅಂದಂಗೆ ಬಹಳ ಸಣ್ಣದಾಗಿರೋ ಬೀಜ ದಟ್ಟವಾಗಿ ರೈತರು ನೋಡ್ತಿರ್ತಾರೆ, ಬಿತ್ತುವುದು ಬಹಳ ದಟ್ಟವಾಗುತ್ತೆ. ಇಲ್ಲಿ ಏನಾದ್ರೂ ಬಿತ್ತನೆ ಮಾಡುವಾಗ ಬೀಜದೊಂದಿಗೆ ಏನಾದ್ರೂ ಮಿಶ್ರ ಮಾಡ್ಕೋಬೇಕಾ, ಉಸುಕು ಅಂತದ? ಖಂಡಿತ ಮಾಡೋದ್ರಿಂದ ಬಹಳ ಒಳ್ಳೇದು. ಅವಾಗ ಏನಾಗುತ್ತೆ, ಈಗ ಏನ್ ನೀವ್ ಹೇಳ್ದಂಗೆ ಅದು ಗಿಡದಿಂದ ಗಿಡಕ್ಕೆ ನಾವು 5 cm ಆಗಿ ನಾವು ಮೇಂಟೈನ್ ಮಾಡಬಹುದು, ಅಂದ್ರೆ ವಿಸ್ತೀರ್ಣ ಏನು ಅಂಶನ ಅಂತರ ನಾವು ಕಾಯ್ಕೊಬಹುದು. ಸೊ ಖಂಡಿತ ನೀವ್ ಹೇಳ್ದಂಗೆ ನಾವು ಮರಳಿನಲ್ಲಿ ಉಸುಕಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿತ್ತನೆ ಮಾಡೋದ್ರಿಂದ ಬಹಳ ಒಳ್ಳೇದು. ತಾವು ಹೇಳಿದ್ರೆ ಈ ಗೊಬ್ಬರಗಳು ಬೇಕಾಗುದು ಒಂದ್ ಎಕರೆಗೆ ಎಷ್ಟು ಗೊಬ್ಬರ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಆದ್ರೆ ಈ ಪೋಷಕಾಂಶಗಳನ್ನ ಬಿತ್ತನೆ ಮಾಡುವಾಗ ಕೊಡ್ಬೇಕಾ ಅಥವಾ ಬಿತ್ತನೆ ಆದ ಎಷ್ಟು ದಿವಸದಲ್ಲಿ ಯಾವ್ಯಾವ ಪೋಷಕಾಂಶಗಳನ್ನ ಕೊಡ್ಬೇಕು ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಈಗ ಮಳೆಯಾಶ್ರಿತ ಪ್ರದೇಶದಲ್ಲಾದ್ರೆ ಶಿಫಾರಸ್ ಮಾಡಿದ್ದ ಎಲ್ಲವನ್ನು ಏನಂದ್ರೆ ರಸಗೊಬ್ಬರ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಶ್ ಅನ್ನು ನಾವು ಬಿತ್ತನೆ ಸಮಯದಲ್ಲೇ ಸೊ ಕೊಡ್ಬೋದು. ಆದ್ರೆ ನೀರಾವರಿಯಲ್ಲಿ ಮಾತ್ರ ಸಾರಜನಕದ 1/2 ಭಾಗ. ಸೊ ಈಗ ನಾವು ಎಷ್ಟು ಹೇಳಿದೆ, ಒಂದು 16 kg ಅಂದ್ರೆ 8 kg ಸಾರಜನಕವನ್ನ ನಾವು ಸೊ ಬಿತ್ತನೆ ಸಮಯದಲ್ಲಿ, ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರವನ್ನು ಏನು ಸಪ್ಲೈ ಮಾಡ್ತೀವಲ್ಲ ಅವನ್ನ ನಾವು ಮಣ್ಣಲ್ಲಿ ಸೇರಿಸಬೇಕು. ಉಳಿದ ಏನು 1/2 ಭಾಗ ಇರುತ್ತಲ್ಲ ಸಾರಜನಕನ, ಅದು 35 ದಿನಗಳಾದ ನಂತರ ನಾವು ಹಾಕ್ಬೇಕಾಗುತ್ತೆ, ಮಣ್ಣಲ್ಲಿ ಸೇರಿಸಬೇಕಾಗುತ್ತೆ. ಇನ್ನ ಮುಖ್ಯವಾದ ಸಮಸ್ಯೆ ರೈತರಿಗೆ ಏನಾಗುತ್ತೆ, ಒಮ್ಮೆ ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ, ಮಳೆ ಹತ್ತಿ ಬಿಡುತ್ತೆ, ಮಳೆ ಹತ್ತಿದಾಗ ಕಳೆಗಳು ಹಾಗೆ ಬಂದ್ಬಿಡ್ತವೆ. ಯಾಕಂದ್ರೆ ಅಗಸೆ ಇದು ಬಹಳಷ್ಟು ಸಣ್ಣದಾಗಿರುತ್ತೆ ಸಸಿ, ಈ ಕಳೆ ಯಾವ್ದೋ ಸಸಿ ಯಾವ್ದು ಗೊತ್ತಾಗುದಿಲ್ಲ. ಇಂತಹ ಸಂದರ್ಭದಲ್ಲಿ ಸಮಸ್ಯೆಗಳು ಬರಲು ಒಂದು ಮುನ್ನೆಚ್ಚರಿಕೆ ಆಗಿ ಏನಾದ್ರೂ ಕಳೆ ನಿಯಂತ್ರಣದ ಬಗ್ಗೆ ರೈತರಿಗೆ ಮಾಹಿತಿ? ಖಂಡಿತ. ಸೊ ಕಳೆ ನಿಯಂತ್ರಣ ಈಗ ಒಂದು ಹೇಳಿದ ಪ್ರಕಾರ ಸುಮಾರು 33% 93% 93% 90% ಸೊ ನಮ್ದು ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾವು ಕಳೆನ ಅಥವಾ ಕಸನ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲದ್ರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಬಿತ್ತಿದ 30 ದಿನ ಅಂದ್ರೆ 1 ತಿಂಗಳು ಆಮೇಲೆ 2 ತಿಂಗಳು ಬಿತ್ತಿದ 30 ಹಾಗೂ 60 ದಿನಗಳಲ್ಲಿ 2 ಸರಿ ಎಡೆ ಕುಂಟೆ ಒಡೆದು ಸಾಲುಗಳಲ್ಲಿ ಮಣ್ಣ ಏರಿಸಬೇಕು. ಸೊ ಈಗ ಹಿಂಗ್ ಮಾಡೋದ್ರಿಂದ ನಾವು ಕಳೆ ನಿಯಂತ್ರಣ ಮಾಡಬಹುದು. ಅಂತಂದ್ರೆ ಈಗ ಎಲ್ಲಾ ಬೆಳೆಗಳಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ಇರುತ್ತೆ. ಸಂದಿಗ್ಧ ಪರಿಸ್ಥಿತಿ ಅಂತಂದ್ರೆ ನಾವು ಆ ದಿನಗಳಲ್ಲಿ ನಾವು ಕಳೆ ನಿರ್ವಹಣೆ ಮಾಡೋದ್ರಿಂದ ಸೊ ನಮಗೆ ಇಳುವರಿ ಹೆಚ್ಚಿಗೆ ಆಗುತ್ತೆ. ನಮ್ಮ ಈ ಅಗಸೆಯಲ್ಲಿ ಹೇಳ್ಬೇಕಂದ್ರೆ ಬಿತ್ತಿದ 35 ದಿನಗಳವರೆಗೂ ಯಾವುದೇ ಕಳೆ ಇಲ್ದ ನೋಡ್ಕೊಬೇಕು. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಕೃಷಿ ಕಾರ್ಮಿಕರ ಅಭಾವ ಬಹಳ ಆಗಿರೋದ್ರಿಂದ ಏನಾಗುತ್ತೆ, ಸಮಯಕ್ಕೆ ಸರಿಯಾಗಿ ಕಳೆ ನಿರ್ವಹಣೆ ಆಗೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಕಳೆನಾಶಕನು ಬಳಸ್ಬೋದು. ಬಟ್ ರೈತರಲ್ಲಿ ನಾವು ಕಳೆಯಿಂದ ಮನವಿ ಮಾಡ್ಕೊಂತೀನಿ ಅಂತಂದ್ರೆ, ನಿಮಗೆ ಕಳೆನಾಶಕದ ಬಗ್ಗೆ ಅರಿವು ಇದ್ದರೆ ಮಾತ್ರ ನೀವು ಕಳೆನಾಶಕ ಸಿಂಪರಣೆ ಮಾಡ್ರಿ, ಇಲ್ಲ ಅಂದ್ರೆ ನಿಮ್ಮ ಏನು ಪದ್ಧತಿಗಳಿದಾವಲ್ಲ, ಎಡೆಕುಂಟೆ ಹೊಡೆಯೋದು, ಕೈಗಳೇ ತೆಗೆಯೋದು, ಅದನ್ನೇ ಉಪಯೋಗಿಸ್ರಿ. ನಾವು ಅಗಸೆಗೆ ಏನನ್ನ ಬರಬೇಕು ಅಂತಂದ್ರೆ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಉದಯ ಪೂರ್ವ ಕಳೆನಾಶಕ ಅಂತಾರೆ, ಅಂದ್ರೆ ಪ್ರೀ ಎಮರ್ಜೆನ್ಸ್ ಹರ್ಬಿಸೈಡ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಸೊ ಇದರಲ್ಲಿ ಪೆಂಡಿ ಮಿಥಲಿನ್ ಅಂತ ಒಂದು ಕಳೆನಾಶಕ ಇದೆ, ಅದನ್ನ 1 ಎಕರೆಗೆ 700 ml ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಸೊ ಮಿಕ್ಸ್ ಮಾಡಿಬಿಟ್ಟು ನಾವು ಎಲ್ಲಾ ಭಾಗಕ್ಕೆ ಸಿಂಪರಣೆ ಮಾಡೋದ್ರಿಂದ ಸುಮಾರು 30-35 ದಿನ ತನಕ ಯಾವುದೇ ಕಳೆ ಬರೋದಿಲ್ಲ. ಆಮೇಲೆ ಮುಖ್ಯವಾಗಿ ನಾನು ಆಗಲೇ ಹೇಳ್ದಂಗೆ, ಸೊ ನಾವೇನು ಗಮನದಲ್ಲಿ ಇಟ್ಕೊಬೇಕು ಅಂತಂದರೆ ಕಳೆನಾಶಕ ಬಳಸ್ಬೇಕಾದ್ರೆ ಸೊ ಶಿಫಾರಸ್ಸು ಮಾಡಿದ ಕಳೆನಾಶಕ ಶಿಫಾರಸ್ಸು ಮಾಡಿದ ಬೆಳೆಗೆ, ಈಗ ನಾನು ಪೆಂಡಿಮಿತಲಿನ್ ಅಂತ ಹೇಳಿದೆ ಅದು ಅಗಸೆಗೆ. ಆಮೇಲೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಆಮೇಲೆ ಸಿಂಪಡಿಸುವಾಗ ನಾವು ಹಿಂದೆ ಸರಿಯುತ್ತಾ ಸಿಂಪಡಣೆ ಮಾಡ್ಬೇಕು, ಯಾಕಂದ್ರೆ ಅದ್ರ ಮೇಲೆ ತುಳಿಬಾರ್ದು. ಆಮೇಲೆ ಹೆಂಟೆಗಳು, ಇಲ್ಲೆಲ್ಲ ಹೆಳ್ಳೆ ಅಂತಾರೇನೋ, ಆ ಹೆಂಟೆಗಳು ಇರಬಾರ್ದು, ಇಲ್ಲ ಅಂತಂದ್ರೆ ಅದ್ರದ್ದೇನು ನಮ್ದು ಎಫೆಕ್ಟ್ ಅಂತಾರಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವನ್ನ ಅತಿ ಮುಖ್ಯವಾಗಿ ನೀವು ಗಮನಿಸದಲ್ಲಿರ್ಬೇಕು ಕಳೆನಾಶಕ ಬಳಸಬೇಕಾದ್ರೆ. ಮುಖ್ಯವಾಗಿ ನಿಮ್ಮ ಒಂದು ವಿಚಾರದಲ್ಲಿ, ಯಾಕಂದ್ರೆ ಇದನ್ನ ಒಣಬೇಸದಲ್ಲಿ ಬೆಳೆದು ಲಾಭದಾಯಕ ಅಂತಿರುತ್ತೋ, ನೀರಾವರಿಯಲ್ಲಿ ಬೆಳೆದು ಲಾಭ ಅಂತೀರ ಹೇಗೆ? ಸೊ ಈಗ ನಮ್ಮ ರೈತರು ನಾವು ನೋಡಿದ ಹಾಗೆ, ಸೊ ಅವರು ಒಣಬೇಸಾಯದಲ್ಲಿ ಮತ್ತೆ ಹಿಂಗಾರಲ್ಲಿ ಕಬ್ಬು ಮೇಲೆ ಬೆಳೀತಾರೆ. ಸೊ ನೀರಾವರಿಯಲ್ಲಿ ಬೆಳೆದ್ರೆ ಇನ್ನೂ ಹೆಚ್ಚು ಅನುಕೂಲತೆ ಇದೆ, ಅಂದ್ರೆ ಇಳುವರಿ ಜಾಸ್ತಿ ಮಾಡ್ಕೊಬಹುದಾಗಿದೆ. ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆಯೋ ಅಂದ್ರೆ ಅವ್ರ ಹತ್ರ ಇದೆಯೋ ಅವರು ನೀರಾವರಿಯಲ್ಲಿ ಬೆಳಿಬಹುದು. ಆಮೇಲೆ ಇದರಲ್ಲಿ ಈ ನಾನು ನೋಡ್ದಂಗೆ ಇಲ್ಲೆಲ್ಲ ಅಂತರ ಬೆಳೆಯಾಗಿ ಬಹಳ ಬೆಳೀತಾ ಇದಾರೆ. ಅಂತರ ಬೆಳೆಯಾಗಿ ಅಂತ ಅಂದ್ರೆ ಈ ಕುಸುಬೆ ಜೊತೆಗೆ ಎಲ್ಲ ಹಿಂಗಾರ ಬೆಳೆಗಳು ಮತ್ತೆ ಜೋಳದಲ್ಲೂ ಸಮೇತ ಜೋಳದ ಜೊತೆಗೆ 2 ಸಾಲ ಅಗಸೆ 1 ಸಾಲ ಜೋಳ ಆಗಿ ಬೆಳೀತಿದ್ದಾರೆ. ಆಮೇಲೆ ಸರದಿ ಬೆಳೆ ಅಂತೀವಲ್ಲ ನಾವು, ಮುಂಗಾರಲ್ಲಿ ಹೆಸರಾಕ್ಬಿಟ್ಟು ಹಿಂಗಾರಲ್ಲಿ ನಾವು ಅಗಸೆನೂ ಹಾಕೊಬಹುದು. ಸೊ ಮುಂಗಾರಲ್ಲಿ ಹೆಸರು ಹಾಕೋದ್ರಿಂದ ಏನಾಗುತ್ತೆ, ನಮ್ದು ಅದು ಹೆಸರು ದ್ವಿದಳ ಧಾನ್ಯ ಆಗಿರೋದ್ರಿಂದ ಸೊ ಸಾರಜನಕನ ಹಿಡಿದಿಟ್ಕೊಂಡು ಅದು ನಮಗೆ ಸೊ ಹಿಂಗಾರಲ್ಲಿ ಅಗಸೆಗೆ ಅದು ಸಾರಜನಕವನ್ನು ಸೊ ಒದಗಿಸುತ್ತೆ. ಸೊ ಈ ಸರದಿ ಬೆಳೆನ ನಾವು ಬೆಳಿಬಹುದಾಗಿದೆ. ಇನ್ನ ನೀರಾವರಿ ಅಂದ್ರೆ ನೀರಿಂದು ನಿರ್ವಹಣೆ ಬಗ್ಗೆ, ಅಂದ್ರೆ ನೀರು ಬಾಳ ಬೇಕಂತೀರ, ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಏನೋ ನೀವು ಹೇಳಿದ್ರಿ, ಕೆಲವೊಂದು ಸಂದಿಗ್ಧ ಹಂತಗಳಲ್ಲಿ ಮಾತ್ರ ನೀರು ಕೊಟ್ಟರೆ ಸಾಕಂತೀರ? ಹೌದು, ಖಂಡಿತ. ನಾನು ಆಗ್ಲೇ ಹೇಳ್ದಂಗೆ ಎಲ್ಲೆಲ್ಲಿ ಸೊ ನೀರಿನ ಅವಶ್ಯಕತೆ ಅಂದ್ರೆ ನೀರು ಇದೆಯಲ್ಲ ಅಲ್ಲಿ ನಾವು ಸೊ ಈಗ ವಾತಾವರಣಕ್ಕೆ ಮತ್ತು ಮಣ್ಣಿನ ಹವಾಗುಣಕ್ಕೆ 100-442 ಮಿಲಿಮೀಟರ್ ನೀರು ಬೇಕು ಅಗಸೆ ಬೆಳೆಗೆ. ಈಗ ನೀವು ಹೇಳ್ದಂಗೆ ಸಂದಿಗ್ಧ ಹಂತಗಳು ಯಾವ ಅಂತಂದ್ರೆ ಸಸ್ಯಾವಸ್ಥೆ ಅಂದ್ರೆ ವೆಜಿಟೇಟಿವ್ ಗ್ರೋತ್ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ, ಸಸ್ಯಾವಸ್ಥೆ, ಆಮೇಲೆ ಹೂ ಹರಡುವ ಸಮಯದಲ್ಲಿ, ಆಮೇಲೆ ಕಾಳು ಕಟ್ಟುವ ಹಂತಗಳಲ್ಲಿ ನಾವು ನೀರು ಕೊಟ್ಟರೆ ಸಾಕು. ಅಂತಂದ್ರೆ ಈಗ ಯಾವಾಗಪ್ಪ ಅಂತಂದ್ರೆ ಬಿತ್ತನೆಯಾದ 30 ದಿನಕ್ಕೆ, ಆಮೇಲೆ ಬಿತ್ತನೆಯಾದ 55 ದಿನಕ್ಕೆ ತಪ್ಪದೇ ನೀರು ಒದಗಿಸ್ಬೇಕು. ನಮ್ಮ ತಳಿ ಹೇಳಿದೆ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದ NL 115 ತಳಿಗೆ ಬಿತ್ತನೆಯಾದ 30 ದಿನಕ್ಕೆ, ಆಮೇಲೆ ಬಿತ್ತನೆಯಾದ 60 ದಿನಕ್ಕೆ, ಬರೀ 2-2 ಸಾರಿ ನಾವೇನನ್ನ ಸೊ ನೀರು ಹಾಯಿಸೋದ್ರಿಂದ ಇಳುವರಿಯಲ್ಲಿ ನಾವು ಡಬಲ್ ಅಂದ್ರೆ ದ್ವಿಗುಣಗೊಳಿಸಬಹುದಾಗಿದೆ. ಇಷ್ಟೆಲ್ಲ ನೀವು ಹೇಳಿದಂತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಅಗಸೆಯನ್ನ ಒಂದೆಳೆ ರೈತರು ಬೆಳೆದ್ರಪ್ಪ ಅಂತಂದ್ರೆ 1 ಎಕರೆಗೆ ಎಷ್ಟು ಇಳುವರಿಯನ್ನ ಪಡೆಯಬಹುದು, ಯಾವ ರೀತಿ ಲಾಭ ಬರುತ್ತಂತೀರಿ? ಈಗಿನ ಮಾರುಕಟ್ಟೆ ಧಾರಣೆಯನ್ನು ತೆಗೆದುಕೊಂಡಾಗ ರೈತರಿಗೆ ಯಾವ ರೀತಿ ಲಾಭ ಅಂತಿರ್ತಾವೆ? ಓಕೆ, ಸೊ ಈಗ ಇವೆಲ್ಲ ಮಾಡೋದ್ರಿಂದ ನಾವು ಯಾವಾಗ ಕಟಾವ್ ಮಾಡೋದು ಅಂತಂದ್ರೆ, ಸೊ ಎಲ್ಲ ಈ ಎಲೆಗಳೆಲ್ಲ ಒಣಗಿರ್ತಾವಲ್ಲ, ಆಮೇಲೆ ಹಳದಿ ಬಣ್ಣಕ್ಕೆ ತಿರುಗಿ ಬೀಜಗಳು ಒಳೆಯುವ ಹಂತದಲ್ಲಿ ನಾವು ಕಟಾವ್ ಮಾಡಬಹುದು. ಈ ಮಳೆಯಾಶ್ರಿತ ಬೆಳೆ ಆದ್ರೆ ನಾವು 2.5-3.25 ಕ್ವಿಂಟಲ್ ಪ್ರತಿ ಎಕರೆಗೆ ನಾವು ಇಳುವರಿ ಪಡಿಬಹುದು. ಅದೇ ನೀರಾವರಿಯಲ್ಲಾದ್ರೆ 4-5 ಕ್ವಿಂಟಲ್ 1 ಎಕರೆಗೆ ನಾವು ಪಡಿಬಹುದಾಗಿದೆ. ಹೇಗೆ ಮಾರುಕಟ್ಟೆ ಧಾರಣೆ ಅದು ಇವಾಗ ಹೇಗಿದೆ ಅಂತೀರಿ ರೈತರಿಗೆ? ತಾವು ತಜ್ಞರಾಗಿ ಏನ್ ಹೇಳ್ತೀರಿ ರೈತರು ಅಗಸೆಯನ್ನ ಬೆಳಿಲಿಕ್ಕೆ ಸಲಹೆ ಕೊಡ್ತೀರೋ ಅಥವಾ ಹೇಗೆ ತಾವು? ಸೊ ಖಂಡಿತ ನಿಮ್ಮಲ್ಲಿ ಮಾರುಕಟ್ಟೆಯಲ್ಲಿ ಅದನ್ನು ತಗೊಳೋದ್ರಿದ್ರೆ ಖಂಡಿತ ಬೆಳೆಯಿರಿ. ಸೊ ಇದ್ರದ್ದು ಆರೋಗ್ಯದಿಂದನೂ ಬಹಳ ಒಳ್ಳೇದು. ಆಮೇಲೆ ಮಾರುಕಟ್ಟೆ ಇತ್ತೀಚೆಗೆ ನೀವೆಲ್ಲ ನೋಡ್ಬೋದು, ಎಲ್ಲಾ ಒಳ್ಳೊಳ್ಳೆ ಬಿಗ್ ನಾವು ಸಿಟೀಸ್ ಅಂತೀವಲ್ಲ, ನಗರದಲ್ಲಿ ಸಮೇತ ಸಣ್ಣ ಸಣ್ಣ ಪಾಕೆಟ್ಗೆ 200 ಗ್ರಾಮ್ 300 ಗ್ರಾಮ್ ಪಾಕೆಟ್ ತರಿಸ್ತಾ ಇದ್ರೆ, ಯಾಕಂದ್ರೆ ಎಲ್ಲರಿಗೂ ಆರೋಗ್ಯ ಹಿತದೃಷ್ಟಿಯಿಂದ ಸಕ್ಕರೆ ಕಾಯಿಲೆ ಬಹಳ ಆಗ್ತಿದೆ, ಆಮೇಲೆ ಹೃದಯ ಕಾಯಿಲೆ ಬಹಳ ಆಗ್ತಿದೆ, ಅದರಿಂದ ಸೊ ಬಹಳ ಹೆಚ್ಚಿಗೆ ಇದರಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಅದರಿಂದ ಬೆಳಿಬಹುದು. ಬಟ್ ಮಾರುಕಟ್ಟೆಯಲ್ಲಿ ನಿಮಗೆ ಅದು ಹೋಗದಿದ್ರೆ, ಅಂದ್ರೆ ಮಾರಾಟ ಮಾಡದಿದ್ರೆ ಮಾತ್ರ ಬೆಳೀರಿ. ಸೊ ಬಟ್ ಇತ್ತೀಚಿನ ದಿನಗಳಲ್ಲಿ ಭಾರತದ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಅಗಸೆ ಬೆಳೆ ಬಗ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದೆ. ಸೊ ಆದ್ರೆ ನಾನು ರೈತರ ಹಿತದೃಷ್ಟಿಯಿಂದ ನೋಡ್ಬೇಕು ಅಂತಂದ್ರೆ ನಿಮಗೆ ಮಾರುಕಟ್ಟೆಯಲ್ಲಿ ಸೊ ಇದು ಮಾರಾಟ ಮಾಡಂಗಿದ್ರೆ ಬೆಳೀರಿ, ಆಮೇಲೆ ಅವ್ರು ಏನನ್ನ ಕೊಂಡ್ಕೊಳ್ಳಂಗಿದ್ರೆ ದಯವಿಟ್ಟು ಬೆಳೀರಿ, ಬಹಳ ಒಳ್ಳೇದ, ಇದನ್ನ ಅತಿ ಕಡಿಮೆ ಖರ್ಚಿಂದ ನಾವು ಬೆಳಿಬಹುದಾಗಿದೆ ಮತ್ತೆ ಅತಿ ಅಧಿಕ ಇಳುವರಿ ಮತ್ತೆ ಲಾಭಾಂಶವನ್ನು ನಾವು ಪಡಿಬಹುದಾಗಿದೆ. ಒಂದು ವಿಷಯವನ್ನು ನಾವು ರೈತರಿಗೆ ಇಲ್ಲಿ ಹೀಗೆ ಹೇಳಬಹುದು, ರೈತರು ಈಗ ಯಾಕಂದ್ರೆ ದಿನನಿತ್ಯದ ಬಳಕೆಯಲ್ಲಿ ಅಗಸೆ ಅನಿವಾರ್ಯ ಅಂತ ಹೇಳಬಹುದು, ಇಂತಹ ಸಂದರ್ಭದಲ್ಲಿ ಬೆಳೆದಂತ ರೈತರು ಮನೆಯಲ್ಲಿ ಅಗಸೆಯನ್ನ ಯಾವ ರೀತಿ ಬಳಸಬಹುದು ವೈವಿಧ್ಯಮಯವಾಗಿ? ಖಂಡಿತ, ಈಗ ನಾನು ಅದ್ ಹೇಳದ್ ಮರ್ತ್ಬಿಟ್ಟೆ, ಈಗ ನಮ್ಮ ರೊಟ್ಟಿ ಜೊತೆಗೆ ಅಗಸೆ ಚಟ್ನಿಯಾಗಿ ಸೊ ಬಳಸ್ತಾರೆ. ಅದ ನಂತರ ಅದಲ್ದೆ ನಮ್ಮಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈಗ ಏನಂದೆ ನಾನು ಹೇಳದ್ನಲ್ಲ, ಒಮೇಗಾ 3 ಕೊಬ್ಬಿನ ಅಂಶ ಅಂತ ಇದೆಯಲ್ಲ, ಅದನ್ನ ಬೇರ್ಪಡಿಸ್ಬಿಟ್ಟು ಚಾಕ್ಲೇಟ್ ಅಲ್ಲಿ ಆಮೇಲೆ ಕ್ಯಾಂಡಿಯಲ್ಲಿ ಮತ್ತೆ ಬಿಸ್ಕೆಟ್ ಅಲ್ಲಿ ಸಮೇತ ಇದನ್ನ ಮಾರ್ತಾ ಇದಾರೆ. ನಮ್ಮ ಮನೆಯಲ್ಲಿ ಏನ್ ಮಾಡೋದಂದ್ರೆ, ದಿನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಮಚನ ನಾವು ಅಗಸೆ ಬೀಜನ ತಿನ್ನೋದ್ರಿಂದ, ಈಗೇನು ಅವಲೇ ಹೇಳದ್ನಲ್ಲ ನಾನು ಮೊದಲೇ ಮಹಾತ್ಮ ಗಾಂಧಿ ಅವ್ರು ಹೇಳ್ದಂಗೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ರೂಢಿಸ್ಕೊಂಡೋದ್ರಿಂದ ಸೊ ನಮ್ಮ ಆರೋಗ್ಯವನ್ನ ಸ್ಥಿರವಾಗಿ ಇಟ್ಕೊಬಹುದು ಅಂತ ನಾ ಹೇಳ್ಬೋದು. ಮೊದಲೆಲ್ಲ ಹಿಂದಿಕ್ಕಿನ ಜನರಲ್ಲಿ ಒಂದು ಕಲ್ಪನೆ ಇತ್ತು, ಇಲ್ಲ ಅಗಸೆ ತಿಂದ್ರೆ ಜುಲವಾಗತ್ತ, ಬಾಳ ತಿನ್ಬೇಡ್ರಿ ಅಂತ ಹೇಳ್ತಿದ್ರು. ಹಿಂದಿಕ್ಕೆಲ್ಲವಾಗ ಸಣ್ಣವರಿದ್ದಾಗ ಬಹಳಷ್ಟು ತಿಂದ್ರು ಅದು ಒಂಥರ ಹಾನಿ ಆಗತ್ತಲ್ಲ. ಖಂಡಿತ ಖಂಡಿತ, ಯಾಕೆ ಅಂತಂದ್ರೆ ಸೊ ಇದರಲ್ಲಿ ಲಿನೋಲಿನಿಕ್ ಕೊಬ್ಬಿನ ಅಂಶ ಇರೋದ್ರಿಂದ ಹೆಚ್ಚಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದ್ರೆ ಮಾನವ ಮತ್ತು ಪ್ರಾಣಿಗಳಿಗೆ ಎರಡಕ್ಕೂ ವಿಷಕಾರಿ ಅಂಶ. ಸರ್ ಹೇಳದ್ನಲ್ಲ, ಒಂದ್ ಚಮಚ ಅಂದ್ರೆ ಒಂದೇ ಚಮಚ, ಇನ್ನ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಜಾಸ್ತಿ ತಗೋಬಹುದು. ಹೌದು, ಯಾಕಂದ್ರೆ ಹೊಟ್ಟೆ ಜಾಡಿಸ್ತದ ಮತ್ತೆ ಡಿಸೆಂಟ್ರಿ ಚಾಲು ಆಗಿಬಿಡ್ತವೆ, ಇಂಥದೆಲ್ಲ ಸಮಸ್ಯೆಗಳಾಗ್ತವೆ. ನೀವ್ ಹೇಳಿದಂಗೆ ಕಡಿಮೆ ಪ್ರಮಾಣದಲ್ಲಿ ದಿನನಿತ್ಯದ ಆಹಾರದಲ್ಲಿ ಅಗಸೆಯನ್ನ ಸೇವಿಸೋದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ನಮ್ಮ ರೈತರು ವಿಚಾರವನ್ನ ತಿಳ್ಕೊಂಡು ಅಗಸೆಯನ್ನ ಬೆಳೆದ್ರೆ ಖಂಡಿತ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ, ಈಗ ಬೇಡ 4 ಎಕರೆ 5 ಎಕರೆ ಬೆಳೆದು ಬೇಡ, ಅಥವಾ ಒಂದೇಳೆ ರೈತರು ಯಾರಾದ್ರೂ ನಾನು ಖರೀದಿ ಮಾಡ್ತೀನಿ ನೀ ಬೆಳೆಯಪ್ಪ ಅಂತ ಹೇಳಿದ್ರೆ ಮಾತ್ರ ರೈತರು ಹೆಚ್ಚಿನ ಕ್ಷೇತ್ರದಲ್ಲಿ ರೈತರು ಬೆಳೀಲಿ, ತಮ್ಮ ದಿನನಿತ್ಯದ ಬಳಕೆಗಾದ್ರೂ ಅಗಸೆಯನ್ನ ಬಳಸುವತ್ತ ರೈತರು ಮುಂದಾಗಲಿ ಅಂತ ಹೇಳೋಣ. ಇದುವರೆಗೆ ಅಗಸೆ ಬೇಸಾಯದ ಬಗ್ಗೆ ಮತ್ತು ಏನೆಲ್ಲ ಯಾವ ರೀತಿ ಬೆಳೆಯಬಹುದು ರೈತರು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಗಸೆ ಮಹತ್ವ ಮತ್ತು ಬೇಸಾಯ ಕ್ರಮ ಕುರಿತು ಡಾಕ್ಟರ್ ಆನಂದ್ ಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ ಸಿಂಧನೂರಿನ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿ ಉಮಾಕಾಂತ್ ಶರ್ಮಾ ಅವರೊಂದಿಗೆ ಸಂದರ್ಶನವನ್ನು. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಸಿಂಧನೂರಿನ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿ ಉಮಾಕಾಂತ್ ಶರ್ಮಾ ಅವರೊಂದಿಗೆ ಸಂದರ್ಶನವನ್ನು. ಸಮಸ್ತ ರೈತ ಬಾಂಧವರಿಗೂ ಹಾಗೂ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ರೈತ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಉಮಾಕಾಂತ್ ಶರ್ಮಾ ಅಂತಂದೇಳಿ, ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ 2019 ನಬಾರ್ಡ್ನಿಂದ ಪ್ರಮೋಟೆಡ್ ಆಗಿ ಒಂದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ 2019 ಇಲ್ಲಿವರೆಗೂ 2000 ಸದಸ್ಯರನ್ನು ನಾವು ಮಾಡೋದಕ್ಕೆ ಒಂದು ಗೋಲನ್ನು ಹಾಕ್ಕೊಂಡಿದ್ವಿ. ಇಲ್ಲಿವರೆಗೂ 1500 ಸದಸ್ಯರನ್ನು ನಾವು ತಲುಪಿದ್ದೇವೆ. ಎಲ್ಲ ಸದಸ್ಯರ ಹತ್ರ ನಾವು ಏನಂತಂದರೆ, ರೈತ ಸದಸ್ಯರನ್ನು ನಾವು ನಮ್ಮಲ್ಲಿ ಮೆಂಬರ್ಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಅವರಿಗೆ ನಾವು ನಮ್ಮ ಸರ್ವಿಸ್ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದೇವೆ. ರೈತರಿಂದ ನೇರವಾಗಿ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಖರೀದಿ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಂಕ್ಷಿಪ್ತವಾಗಿ ನಮ್ಮ ಕಂಪನಿಯ ಬಗ್ಗೆ ಹೇಳಬೇಕಂತಂದ್ರೆ, ಇದು ಸರ್ಕಾರದ ಅಂದರೆ ಕೇಂದ್ರ ಸರ್ಕಾರದ ರೈತರ ಆದಾಯವನ್ನು ದ್ವಿಗುಣ ಮಾಡುವ ನಿಟ್ಟಿನಲ್ಲಿ ಇರತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ 2019 ಶುರುವಾಗಿರ್ತಕ್ಕಂತಹ ನಮ್ಮ ಸ್ವಾಸ್ಥ್ಯ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ನಬಾರ್ಡ್ನಿಂದ ಪ್ರಮೋಟೆಡ್ ಆಗಿದೆ. ಈ ಕಂಪನಿಯಲ್ಲಿ ಈಗಾಗಲೇ 1500 ಫಾರ್ಮರ್ಸ್ ನಮ್ಮಲ್ಲಿ ನೋಂದಣಿ ಆಗಿದ್ದಾರೆ, ಷೇರುದಾರರಾಗಿದ್ದಾರೆ. ಕಂಪನಿಯು ಮೊದಲಿಗೆ ಒಂದು ಹೊಸ ಯೋಜನೆಗಳನ್ನ ಏನ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಏನ್ ಮಾಡುತ್ತ ಅಂತಂದ್ರೆ ಕಂಪನಿಯ ಸದಸ್ಯರ ಬಂಡವಾಳವನ್ನ ತೆಗೆದುಕೊಳ್ಳುವುದರ ಮೂಲಕ 2019 ಸ್ಥಾಪನೆ ಆಗಿರತಕ್ಕಂತಹ ನಮ್ಮ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯು ಮೊದಲಿಗೆ ನಮ್ಮ ಷೇರುದಾರರಿಂದ ಏನ್ ಹಣವನ್ನ ನಾವು ಕಲೆಕ್ಟ್ ಮಾಡಿದ್ವಿ, ಷೇರು ಬಂಡವಾಳವನ್ನ ನಮ್ಮ ನಿರ್ದೇಶಕರನ್ನ ಒಳಗೊಂಡು ಎಲ್ಲರೂ ಒಂದು ಏನಾದ್ರೂ ಒಂದು ಆಕ್ಟಿವಿಟಿಯನ್ನ ಮಾಡೋಣ, ಅಂದ್ರೆ ಒಂದು ಕಾರ್ಯವನ್ನು ಮಾಡೋಣ. ಇದರಿಂದ ಕಂಪನಿಗೆ ಒಂದು ಆದಾಯ ತರುವಂತಹ ಕೆಲಸ ಮತ್ತು ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಸೌರಚಾಲಿತ ಎಣ್ಣೆಗಾಣವನ್ನು ಸ್ಥಾಪನೆ ಮಾಡಿದ್ವಿ. ಇದಕ್ಕೆ ನಾವು ಸೆಲ್ಕೋ ಸೋಲಾರ್ ಫೌಂಡೇಶನ್ ನಿಂದ ನಾವು ಸಹಾಯಧನವನ್ನು ಪಡೆದು ಅದರೊಂದಿಗೆ ನಬಾರ್ಡ್ ನಮ್ಮೊಂದಿಗೆ ಕೈ ಜೋಡಿಸಿ ನಾವು ಅದರಲ್ಲಿ ಏನಂದ್ರೆ ನಮ್ಮ ಕಂಪನಿಯ ಕೆಲಸಗಳನ್ನ ಶುರು ಮಾಡಿದ್ವಿ. ಈ ನಿಟ್ಟಿನಲ್ಲಿ ನಮಗೆ ಕೆಲಸಗಳನ್ನು ಶುರು ಮಾಡಿದಾಗ ಒಂದು ಸೋಲಾರ್ ಚಾಲಿತ ಎಣ್ಣೆಗಾಣಕ್ಕೆ ಬೇಕಾಗುವಂತಹ ಎಲ್ಲಾ ರಾ ಮೆಟೀರಿಯಲ್ಗಳನ್ನು, ಅಂದ್ರೆ ಅದಕ್ಕೆ ಬೇಕಾಗುವಂತಹ ಕಚ್ಚಾ ಎಣ್ಣೆ ಕಾಳುಗಳನ್ನ ನಮ್ಮ ರೈತರಲ್ಲಿ ನಾವು ಖರೀದಿ ಮಾಡೋದಕ್ಕೆ ನೋಡ್ಕೊಂಡ್ವಿ. ಆಮೇಲೆ ನಾವು ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಒಂದು ಹಂತ ಹಂತವಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ನಮ್ಮಲ್ಲಿ ಇರತಕ್ಕಂತಹ ಎಣ್ಣೆ ಉತ್ಪಾದಕ ಮಷಿನ್ಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾ ನಾವು ಅದಕ್ಕೆ ಬೇಕಾಗುವ ರಾ ಮೆಟೀರಿಯಲ್ಗಳನ್ನ ನಮ್ಮ ರೈತರ ಮೂಲಕ ಖರೀದಿ ಮಾಡೋ ಕೆಲಸವನ್ನಂತ ಮಾಡಿದ್ವಿ. ಈ ಎಲ್ಲಾ ಆಯೋಜನೆಗಳನ್ನ ಮಾಡೋದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ರೈತ ಬಾಂಧವರು, ಅದರೊಟ್ಟಿಗೆ ನಮ್ಮ ನಿರ್ದೇಶಕರ ಎಲ್ಲರೂ ಒಂದು ಸಮಾನ ಮನಸ್ಕರ ಸ್ಥಿತಿಯಿಂದ ಈ ಒಂದು ರೈತ ಉತ್ಪಾದಕ ಕಂಪನಿಯು ಕಾರ್ಯಚಟುವಟಿಕೆಗಳನ್ನು ಆರಂಭಿಸಿತು. ಈ ಇಂತಹ ಸಂದರ್ಭದಲ್ಲಿ ನಮಗೆ ಇನ್ನೊಂದು ನಬಾರ್ಡ್ನ ಸಹಾಯದೊಂದಿಗೆ ಮತ್ತು ಕಿಸಾನ್ ಭಾರತಿ ಟ್ರಸ್ಟ್ ಅದರ ಮೂಲಕ ಸ್ಥಾಪನೆ ಆಗಿರತಕ್ಕಂತಹ ನಮ್ಮ ಕಂಪನಿಯು ಹಲವು ವಿಷಯಗಳನ್ನ ನಮಗೆ ತಿಳಿಸಿ ರೈತರೊಂದಿಗೆ ಯಾವ ರೀತಿ ನಾವು ಬಾಂಧವ್ಯಗಳನ್ನ ಬೆಳೆಸಿಕೊಳ್ಬೇಕು, ಯಾವ ರೀತಿ ಅವರಿಗೆ ನಾವು ಉತ್ತೇಜಕರನ್ನಾಗಿ ಮಾಡಬೇಕು, ಅವರು ಪ್ರೊಡ್ಯೂಸ್ ಮಾಡುವಂತಹ ಯಾವುದೇ ಉತ್ಪನ್ನಗಳನ್ನ ಯಾವ ರೀತಿ ನಾವು ಖರೀದಿ ಮಾಡಬೇಕು, ಮಾರುಕಟ್ಟೆ ದರಕ್ಕಿಂತ ಯಾವ ರೀತಿ ನಾವು ಅದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ಎಲ್ಲಾ ಯೋಜನೆಗಳನ್ನ ನಮ್ಮ ನಿರ್ದೇಶಕರನ್ನೊಳಗೊಂಡು ನಾವು ಅದನ್ನು ಸ್ಥಾಪನೆ ಮಾಡಿದ್ದೇವೆ. ಇವಾಗ ನಮ್ಮಲ್ಲಿ ಏನಂತಂದ್ರೆ 2019 ನಮ್ಮ ಮೊದಲಿಗೆ ಇದ್ದಂಥ ಷೇರು ಬಂಡವಾಳ 3 ಲಕ್ಷ ಇತ್ತು. 2020 7 ಲಕ್ಷಗಳನ್ನು ಏರಿಸಿಕೊಂಡು 10 ಲಕ್ಷಗಳ ಷೇರು ಬಂಡವಾಳವನ್ನು ಹೊಂದಿದ್ವಿ. ಅದಾದ ನಂತರ ಇನ್ನೂ 500 ಷೇರು ಮೆಂಬರ್ಗಳನ್ನ ಮಾಡಿಕೊಳ್ಳುವ ಮೂಲಕ 15 ಲಕ್ಷ ಷೇರು ಬಂಡವಾಳದೊಂದಿಗೆ ನಮ್ಮ ಕಂಪನಿ ಸ್ಥಾಪನೆಯಾಗಿದೆ. ಈಗ ನಮ್ಮಲ್ಲಿ ಏನಂತಂದ್ರೆ 4 ಎಣ್ಣೆಗಾಣಗಳು ಕಾರ್ಯನಿರ್ವಹಿಸುತ್ತಿದ್ದು ಅವುಗಳೆಲ್ಲವೂ ಸೌರಚಾಲಿತವಾಗಿದೆ. ಅದರೊಟ್ಟಿಗೆ ನಮ್ಮದು ಸೆಲ್ಕೋ ಫೌಂಡೇಶನ್ ಸಹಾಯದೊಂದಿಗೆ ಮತ್ತು ನಬಾರ್ಡ್ನ ಸಹಾಯಧನದಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನು ಕಟ್ಟಿದ್ದೇವೆ. ಆ ಕೋಲ್ಡ್ ಸ್ಟೋರೇಜ್ 8,000 ಕೆಜಿಯನ್ನು ಹಿಡಿಯುವಂಥ ಕೆಪಾಸಿಟಿ. ಇದರಲ್ಲಿ ಕಾಯಿಪಲ್ಯ ಮತ್ತು ಹಣ್ಣುಗಳನ್ನು ನಾವು ಕೆಡದೇ ಇರೋ ಥರ ಕಾಪಾಡಿಕೊಳ್ಬೋದು. ರೈತರಿಗೆ ಒಂದು ಬೆಲೆ ಸಿಗದೇ ಇದ್ದಾಗ ತಮ್ಮ ಬೆಳೆಗಳು ಏನಾದರೂ ಹಾಳಾಗಿದ್ದಲ್ಲಿ ಅಥವಾ ಮಾರ್ಕೆಟಿಗೆ ತಂದಾಗ ಅದರಲ್ಲಿ ಏನಾದರೂ ಕಡಿಮೆ ಇದ್ದಂಥ ವ್ಯವಸ್ಥೆಗಳಿದ್ದಾಗ ಅವನ್ನ ತೊಗೊಂಬಂದು ನಮ್ಮ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟು ಅದಕ್ಕೆ ದರಗಳು ಬಂದಾಗ ಅದನ್ನು ತೆಗೆದುಕೊಂಡೋಗಿ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸುವ ಸಲುವಾಗಿ ಒಂದು ಸೌರಚಾಲಿತ ಕೋಲ್ಡ್ ಸ್ಟೋರೇಜನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಎರಡರ ಜೊತೆಗೆ ನಾವೇನು ಮಾಡಿದ್ವಿ ಅಂತಂದರೆ ರೈತರಿಂದ ಪ್ಯಾಡಿಯನ್ನು ಖರೀದಿ ಮಾಡುವಂತಹ ಕೆಲಸಕ್ಕೆ ಈಗ ನಾವು ಕೈ ಹಾಕಿದ್ದೇವೆ. ಇದರಲ್ಲಿ MSP ರೇಟ್ಗಿಂತನೂ ಹೆಚ್ಚಿಗೆ ಇರುವ ದರದಲ್ಲಿ ರೈತರಿಂದ ನೇರವಾಗಿ ಭತ್ತವನ್ನು ಖರೀದಿ ಮಾಡುವಂತಹ ಕೆಲಸ ಮತ್ತು ಅದನ್ನು ದೈತ್ಯ ಕಂಪನಿಗಳಿಗೆ ಮಾರಾಟ ಮಾಡುವಂತಹ ಕೆಲಸದಲ್ಲಿ ಈಗ ನಾವು ತೊಡಗಿಕೊಂಡಿದ್ದೀವಿ. ಈ ಎಲ್ಲ ಯೋಜನೆಗಳೊಂದಿಗೆ ನಮಗೆ ಅನುಕೂಲಕ್ಕಾಗಿರುವಂತಹ ವಾತಾವರಣ ಸೃಷ್ಟಿಯಾದ ಮೇಲೆ ನಮಗೆ ಒಲವು ಮಿಲೆಟ್ಸ್ಗಳ ಮೇಲೆ, ಅಂದ್ರೆ ಈ ಸಿರಿಧಾನ್ಯಗಳ ಮೇಲೆ ಒಲವು ಮೂಡಿತು. ನಮ್ಮ ಭಾಗದಲ್ಲಿ ಕೇವಲ ಆಯ್ದ ರೈತರು ಮಾತ್ರ ಈ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದು ಈ 2023 ಏನು ಮಿಲೆಟ್ ವರ್ಷ ಅಂತಂದೇಳಿ ಘೋಷಣೆ ಆಗಿದೆ. ಈ ಸಂದರ್ಭದಲ್ಲಿ ಮತ್ತೆ ನಾವು ಫೌಂಡೇಶನ್ ಸಪೋರ್ಟ್ ಅನ್ನು ತೆಗೆದುಕೊಂಡು ಒಂದು ದಿನಕ್ಕೆ 300-500 ಕೆಜಿ ಪ್ರೊಸೆಸ್ ಮಾಡುವಂತಹ ಒಂದು ಮಿಲೆಟ್ ಪ್ರೊಸೆಸ್ ಅನ್ನು ಮತ್ತು ಅದಕ್ಕೆ ಬೇಕಾಗುವ ಅದನ್ನು ಕೂಡ ನಾವು ಸೌರಚಾಲಿತವಾಗಿ ಅಂದ್ರೆ ರಿನ್ಯೂವಲ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಿಂದ ಬಳಕೆ ಮಾಡಿ ಆ ಮಿಲೆಟ್ಸ್ಗಳನ್ನ ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮಲ್ಲಿ ಪ್ರಥಮ ಹಂತವಾಗಿ ಪ್ರೀ ಕ್ಲೀನರ್ ಅಂತ ಇದೆ, ಅಂದ್ರೆ ಕಸ ಕಡ್ಡಿಗಳನ್ನ ತೆಗೆಯುವಂತಹ ಒಂದು ಯಂತ್ರ, ಕಲ್ಲುಗಳನ್ನು ಬೇರ್ಪಡಿಸಿ ಉತ್ಪನ್ನಗಳನ್ನ ಶುದ್ಧೀಕರಿಸುವ ಒಂದು ಯಂತ್ರ, ಮತ್ತೆ ಶುದ್ಧೀಕರಿಸಿದ ಉತ್ಪನ್ನಗಳನ್ನ ಪ್ರೊಸೆಸ್ ಮಾಡುವುದು, ಅಂದ್ರೆ ಅದರ ಮೇಲೆ ಇರುವಂತಹ ಸಿಪ್ಪೆ ತೆಗೆಯುವುದು, ಅಂದ್ರೆ ಮಿಲೆಟ್ಸ್ ಮೇಲೆ ಇರುವಂತಹ ಸಿಪ್ಪೆಗಳನ್ನ ತೆಗೆದು ಅವುಗಳನ್ನ ಪ್ರೊಸೆಸಿಂಗ್ ಮಾಡಿಬಿಟ್ಟು ಅವುಗಳನ್ನ ಮಾರಾಟ ಮಾಡುವಂತಹ ವ್ಯವಸ್ಥೆಗೆ ನಾವು ಕೈ ಹಾಕಿದ್ದೀವಿ. ಇದು ಒಂದು ಸಂತೋಷದ ವಿಷಯ ಆಗಿದೆ. ಇಲ್ಲಿವರೆಗೂ ನಮ್ಮ ರೈತ ಉತ್ಪಾದಕ ಕಂಪನಿಯಲ್ಲಿ ಈ ಎಲ್ಲಾ ಉತ್ಪನ್ನಗಳ ಜೊತೆಗೆ ಉಪ ಉತ್ಪನ್ನಗಳನ್ನು ನಮ್ಮ ರೈತರಿಗೆ ಅತಿ ಕಡಿಮೆ ದರದಲ್ಲಿ ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದರಲ್ಲಿ ನಮಗೆ 300-350 ಫಾರ್ಮರ್ಸ್ ಏನಿದ್ದಾರೆ ನಮ್ಮಲ್ಲಿ, ಅವರಿಗೆ ಈ ಎಣ್ಣೆಗಾಣದಿಂದ ಬರ್ತಕ್ಕಂತಹ ಏನು ಉಪ ಉತ್ಪನ್ನಗಳಾದ ಹಿಂಡಿಯನ್ನ ರೈತರಿಗೆ ತಗೊಳ್ಳೋದ್ರ ಮೂಲಕ ಅವರ ಅಂದ್ರೆ ಹಸುಗಳಿಗೆ ಅದು ಆಹಾರದಲ್ಲಿ ನಾವು ಫೀಡ್ ಮಾಡೋದ್ರ ಮೂಲಕ ಅಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿ ಹಾಲಿನ ಗುಣಮಟ್ಟ ಜಾಸ್ತಿ ಆಗುವಂತಹ ಒಂದು ಸಂದರ್ಭ ಉಂಟಾಗಿ ಅಲ್ಲಿ ಕೂಡ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರೊಟ್ಟಿಗೆ ಈ ಆರೋಗ್ಯದ ಸುವ್ಯವಸ್ಥೆ ಕಾಪಾಡಿಕೊಳ್ಳುವಲ್ಲಿ ಆ ಎಣ್ಣೆಯ ಪಾತ್ರ, ಆಹಾರ ಖಾದ್ಯ ತೈಲದ ಮಹತ್ವ ಬಹಳವಾಗಿದ್ದು ಅದನ್ನು ನಾವು ಹೊರಗಡೆ ಇರುವ ನಮ್ಮ ರೈತ ಬಾಂಧವರಾಗಲಿ ಅಥವಾ ಗ್ರಾಹಕರು ಯಾರೇ ಬರಲಿ ಅವರು 10 kg ಮಿನಿಮಮ್ ತಂದಾಗ ಅದನ್ನು ಪ್ರೊಸೆಸ್ ಮಾಡುವಂಥ ಕೆಲಸವನ್ನು ಮಾಡಿ ಅವರಿಗೆ ನಾವು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಟ್ಟಿನಲ್ಲಿ ಹೇಳಬೇಕಂತಂದರೆ ನಿಧಾನವಾಗಿ ಏನು ಸರ್ಕಾರದ ಯೋಜನೆ ಏನಿದೆ ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕಂತಂದೇಳಿ, ಆ ದ್ವಿಗುಣ ಮಾಡುವ ಉದ್ದೇಶದಲ್ಲಿ ನಮ್ಮ ರೈತ ಉತ್ಪಾದಕ ಕಂಪನಿ ಒಂದು ಹೆಜ್ಜೆಯನ್ನು ಹಾಕಿದ್ದೀವಿ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಏನಂದರೆ ಇಲ್ಲಿವರೆಗೂ ನಮ್ಮಲ್ಲಿ ನೋಂದಣಿಯಾಗಿರ್ತಕ್ಕಂತಹ ರೈತರಿಗೆ ನಾವು ಸಾಧ್ಯವಾದಷ್ಟು ನಮ್ಮ ಕೈಲಾಗುವ ಸರ್ವಿಸ್ಗಳನ್ನ ಕೊಟ್ಟಿದ್ದೀವಿ. ಇತ್ತೀಚೆಗೆ ನಮ್ಮ ಎಲ್ಲ ನಿರ್ದೇಶಕರನ್ನೊಳಗೊಂಡು ನಾವು ಯೂನಿವರ್ಸಿಟಿ ಆಫ್ ರಾಯಚೂರಿನಲ್ಲಿ ಒಂದು MOU ಮಾಡ್ಕೊತಾ ಇದ್ದೀವಿ. ಅಂದರೆ ನಮ್ಮ ಉತ್ಪನ್ನಗಳಿಗೆ ಅವರೊಂದು ಮೌಲ್ಯವರ್ಧನೆ ಆಗ ಅದಕ್ಕೆ ಬೇಕಾಗಂಥ ವಿಷಯಗಳ ಕುರಿತು ತಜ್ಞರಿಂದ ನಮಗೆ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಅವ್ರ ಜೊತೆಗೆ ಒಂದು MOUಗೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದರೊಟ್ಟಿಗೆ ಸೆಲ್ಕೋ ಫೌಂಡೇಶನ್ನ ಸಹಾಯವನ್ನು ಪಡೆದಿದ್ದೀವಿ. ಈಗ ಮತ್ತೆ ಒಂದು ಫೌಂಡೇಶನ್ ಆದ ಟೆಕ್ನೋಸರ್ವ್ ಅಂತಂದೇಳಿ ನಮಗೆ ಅವರು ಈ ರೈತರಿಗೆ ಬೇಕಾಗುವಂಥ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಅವರು ಕೂಡ ನಮ್ಮಲ್ಲಿ ಕೈ ಜೋಡಿಸಿದ್ದಾರೆ. ಇದರೊಟ್ಟಿಗೆ ಮತ್ತೆ ಕಿಸಾನ್ ಭಾರತಿ ಟ್ರಸ್ಟ್ ಆಮೇಲೆ ನಬಾರ್ಡ್ ಕೂಡ ನಮ್ಗೆ ಕೈ ಜೋಡಿಸಿದೆ. ಹಾಗಾಗಿ ನಮ್ಮ ಸಿಂಧನೂರಿನ ವಿಭಾಗದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡೋದಕ್ಕೆ ಸ್ಮಾಲ್ ಮಷಿನರಿ ಬ್ಯಾಂಕ್ ಒಂದು ಸ್ಥಾಪನೆಯಲ್ಲಿ ಅವರು ನಮಗೆ 800,000 ಸಹಾಯಧನದೊಂದಿಗೆ ಒಂದು ಟ್ರ್ಯಾಕ್ಟರ್ ಮತ್ತು ರೋಟ್ರೋವೇಟರ್ ಖರೀದಿ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ರೀತಿ ಎಲ್ಲ ವ್ಯವಸ್ಥೆಯೊಂದಿಗೆ ನಮ್ಮ ರೈತ ಉತ್ಪಾದಕ ಕಂಪನಿ ಕಾರ್ಯನಿರ್ವಹಿಸುತ್ತಿದೆ. ಇದು ಒಂದು ನಮಗೆ ಖುಷಿ ತರುವಂಥ ವಿಚಾರ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಇದುವರೆಗೆ ಸಿಂಧನೂರಿನ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿ ಉಮಾಕಾಂತ್ ಶರ್ಮಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಹತ್ತಿ ಹೈಬ್ರಿಡ್ 44 8,300 10,200 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 4,119 ರೂಪಾಯಿಯಿಂದ 5,538 ರೂಪಾಯಿ. ಈರುಳ್ಳಿ 300 ರೂಪಾಯಿಯಿಂದ 1,265 ರೂಪಾಯಿ. ಭತ್ತ, ಸೋನಾ ಮಸೂರಿ 2,060 ರೂಪಾಯಿಯಿಂದ 2,122 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 4,100 ರೂಪಾಯಿಯಿಂದ 5,909 ರೂಪಾಯಿ. ತೊಗರಿ ಕೆಂಪು 6,506 ರೂಪಾಯಿಯಿಂದ 7,206 ರೂಪಾಯಿ. ಈಗ ಮಾನವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ, ಹಳೆ ಸೋನಾ ಮಸೂರಿ 2,857 ರೂಪಾಯಿಯಿಂದ 2,870 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2,400 ರೂಪಾಯಿಯಿಂದ 2,500 ರೂಪಾಯಿ. ಭತ್ತ, ಭತ್ತ ಸೋನಾ 2,740 ರೂಪಾಯಿಯಿಂದ 2,740 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 5,000 ರೂಪಾಯಿಯಿಂದ 5,640 ರೂಪಾಯಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಮಾನವಿ ಲಿಂಗಸ್ಗುರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ದಿನ ಅಲ್ಲಲ್ಲಿ ಮೋಡ ಕಳೆದ ವಾತಾವರಣವಿದ್ದು ಯಾವುದೇ ಮಳೆಯಾಗುವ ಸಾಧ್ಯತೆಯಿಲ್ಲ. ಗರಿಷ್ಠ ಉಷ್ಣಾಂಶ 30, ಕನಿಷ್ಠ ಉಷ್ಣಾಂಶ 22 ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ %79 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ %52 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 18 km ಚಲಿಸುವ ಸಾಧ್ಯತೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಗಮನಿಸಿ ರೈತರಿಗೆ ಈಗ ಕೆಲವು ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಸಾಮಾನ್ಯವಾಗಿ ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾವಿಲಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಸತತವಾಗಿ ಮಳೆ ಬರುತ್ತಿರುವುದರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರ ಕೊಡಬೇಕು, ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳಿಗೆ. ಇನ್ನು ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟ ಹಾಗೆ ಮೆಕ್ಕೆಜೋಳದಲ್ಲಿ ಎಲೆ ಮತ್ತು ಎಲೆಕವಚ ಅಂಗಮಾರಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ ಡೈಜಿಯಮ್ಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಗೋವಿನ ಜೋಳದಲ್ಲಿ ಸೈನಿಕ ಹುಳು ನಿರ್ವಹಣೆಗಾಗಿ ಹೆಕ್ಟೇರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ತೊಳಿ ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ, ಅಂಗೈ ತೊಳಿ ಮುಂಗೈ ತೊಳಿ, ಎಲ್ಲ ಬೆರಳ ತಿಕ್ಕಿ ತೊಳಿ, ಉಗುರು ಸಂಧಿ ಮರಿಬೇಡಿ, ಬೆರಳ ಸಂಧಿ ನೆನಪಿಡಿ, ರೋಗ ಮುಕ್ತರಾಗಲು 30 ಸೆಕೆಂಡ್ ಕೈ ತೊಳಿ, ತೊಳಿ ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೇ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರಿಗೆ ಕೇಳಿ ರಾಯಚೂರು ತಾಲೂಕಿನ ಉಪ್ರಾಳ ಗ್ರಾಮದ ರಾಮಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಪ್ರಾಣಾನಂದದೆ ಕಾಣಬೇಕು ಗುರು ಕಾಣಬೇಕು ಗುರು ದೈವದ ಪಾದ.